ದೇವರ ಕಾನು ದೇವರ ಬನ ಅನ್ನೋದನ್ನೆಲ್ಲ ನಾವು ಕೇಳಿದ್ವಿ. ಇತ್ತೀಚೆಗೆ ಯಾವ ಕಾನುಗಳು ಜನ ನುಂಗ್ತಾ ಇಲ್ವೋ ಅಥವಾ ಕಾನುಗಳೇ ಮರೆ ಆಗ್ತಾ ಇದ್ದಾವೋ, ಕೆಲವೊಂದು ಕಡೆ ಹಳ್ಳಿಗಳಲ್ಲಿ ಇರ್ತವೆ, ಇಲ್ಲ ಅಂತ ನಾನು ಹೇಳಿದೆ. ಇದಕ್ಕೆ ಒತ್ತು ಕೊಟ್ಟು ಏನಾರ ಮಾಡೋದಕ್ಕೆ ಸಾಧ್ಯ ಆಗತ್ತ? ಮಾಹಿತಿ ನಮ್ಮ ಶಿವಮೊಗ್ಗ ವ್ಯಾಪ್ತಿಯಲ್ಲಿ, ಶಿವಮೊಗ್ಗ ತಾಲೂಕಿನ ವ್ಯಾಪ್ತಿಯಲ್ಲಿ ಯಾವುದು ದೇವರ ಕಾಡು ಅಂತ ನನಗೆ ಕಂಡು ಬಂದಿಲ್ಲ. ಇದು ಸಾಗರ ಮತ್ತು ನನಗೆ ಗೊತ್ತಿನಂಗೆ ತೀರ್ಥಹಳ್ಳಿ ಕಡೆಗೆ ದೇವರ ಕಾಡು ಅಂತ ನಾನು ನೋಡಿದ್ದೀನಿ. ಯಾಕಂದ್ರೆ ಸಾಗರದಲ್ಲಿ ನಾನು ಸರ್ವಿಸ್ ಮಾಡಿದ್ದೆ, ಅಲ್ಲಿ ಆ ಕಡೆ ಹಿರೇಬೆಲಗುಂಜಿ ಕಡೆ ಅಲ್ಲಿ ಎಲ್ಲ ಒಂದು ಕಡೆ ದೇವರ ಕಾಡು ಅಂತಂದು ಅಲ್ಲಿ ಒಂದು ದೇವಸ್ಥಾನದ ಇದು ಇದೆ, ಸರೌಂಡಿಂಗ್ ಏರಿಯಾ ದೇವರ ಕಾಡು ಅಂತ ಅದನ್ನು ಮೇಂಟೈನ್ ಮಾಡ್ತಿದ್ದೆ. ಸಾಕಷ್ಟು ದೊಡ್ಡ ಮರಗಳು ಇರ್ತವೆ. ಫುಟ್ಪಾತ್ ಜಾಸ್ತಿ ಆದ ಹಾಗೆ ರಸ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಕಾರಣ ಏನು ಅಂತಂದ್ರೆ ನಿಮಗೆ ಗೊತ್ತಿದೆ, ಅದು ಬೇಸಿಕ್ ನೀಡ್ಸ್ ಅವಶ್ಯಕತೆ. ಈಗಿನ ಏನು ಪಾಪ್ಯುಲೇಷನ್ಗೆ ಅವಶ್ಯಕತೆ ಇದೆ ರೋಡು ಮತ್ತು ಫುಟ್ ರೈತ ಇದು ಒಬ್ಬ ಸಾರ್ವಜನಿಕ ಓಡಾಡಬೇಕಾದ್ರೆ ಫುಟ್ಪಾತ್ ಅವಶ್ಯಕತೆ ಇರುತ್ತೆ. ಇಲ್ಲ ಅಂದರೆ ಅವನಿಗೆ ಅವೇರ್ನೆಸ್ ಎಲ್ಲಿ ಹೋಗ್ಬೇಕು ಅನ್ನೋದು ಅವೇರ್ನೆಸ್ ಇರೋದಿಲ್ಲ. ಅದಕ್ಕೋಸ್ಕರನೇ ಫುಟ್ಪಾತ್ ಮಾಡ್ತಿದ್ರೆ ಅಲ್ಲೇ ಸಾರ್ವಜನಿಕ ಓಡಾಡಬೇಕು ಮತ್ತು ಈ ಕಡೆ ವೆಹಿಕಲ್ಸ್ಗಳು ಎಲ್ಲಿ ಮೂವ್ ಆಗಬೇಕು ಅನ್ನೋ ಒಂದು ನಿರ್ದಿಷ್ಟ ಪಡಿಸಿದರೆ ಅದು ಏನು ಆಕ್ಸಿಡೆಂಟ್ಗಳು ಮತ್ತು ಇವು ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಆ ಫುಟ್ಪಾತ್ಗಳು ನಿರ್ಮಾಣ ಆಗ್ತದೆ. ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಎಲ್ಲ ಕಡೆ ಕೇಳ್ತಾರೆ. ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಎಲ್ಲ ಕಡೆ ಕೇಳ್ತಾ ಇದ್ದೇವೆ. ನೀವು ಒಬ್ಬ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಅಲ್ದಲೆ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಿಮ್ಮ ಒಂದು ಅನುಭವದಲ್ಲಿ ಹೇಗೆ ಇರಬೇಕು ಅಂತೀರಿ? ಅಲ್ಲ, ಅದು ನಾನು ಒಬ್ಬ ಸಾರ್ವಜನಿಕನಾಗಿ ಇರಬೇಕಾದಂದ್ರೆ ಒಬ್ಬ ಸ್ಮಾರ್ಟ್ ಸಿಟಿಗೆ ಅವಶ್ಯಕ ಕೆಲಸಗಳು ನಡೀತಾ ಇದ್ದಾವೆ. ಏಕೆಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಕೆಲಸ ಆಗ್ತಾ ಇದೆ. ಎಲ್ಲ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಆಯಾ ಮೂಲ ನಿವಾಸಿಗಳಿಗೆ ಕೊಡುವ ನಿಟ್ಟಿನಲ್ಲಿ ಈ ಒಂದು ಸ್ಮಾರ್ಟ್ ಸಿಟಿ ಕ್ರಮ ಕೈಗೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಕಾಮಗಾರಿಗಳು ನಡೀಬೇಕಾದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಯಾಕಂದರೆ ಕಾಮಗಾರಿ ನಡೀಬೇಕಾದ್ರೆ ಕಾಂಕ್ರೀಟ್ ಒಂದು ಇದ್ರ ಸ್ಥಿತಿ ನಡೀತಾ ಇದ್ದಾವಾಗ ಅದಕ್ಕೆ ಟೈಮ್ ಬೇಕಾಗುತ್ತೆ. ಅದು ನಡೀರಿ ಶಿವಮೊಗ್ಗದ ಅಂತ ನಡೀತಾ ಇದೆ. ಕೊನೆಯದಾಗ ಒಂದು ಪ್ರಶ್ನೆ, ತಾವು ಪಶು ವೈದ್ಯಕೀಯ ಆ ಒಂದು ಓದಿರ್ತಕ್ಕಂತಹ ಓದು ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸಕ್ಕೆ ಹೇಗೆ ಸಹಕಾರಿಯಾಗಿದೆ? ನಾನು ವೃತ್ತಿಯಲ್ಲಿ ಈಗಾಗಲೇ 33 ವರ್ಷ ಪಶು ವೈದ್ಯಕೀಯ ವೃತ್ತಿಯಲ್ಲಿ ಇದ್ದೇನೆ. ಬಹಳ ಹತ್ತಿರ ಜನಸಾಮಾನ್ಯರ ಜೊತೆಗೆ ಹಳ್ಳಿಯಲ್ಲಿ ನನ್ನ ಕೆಲಸವನ್ನು ನಿರ್ವಹಿಸ್ತೀನಿ. ಎಲ್ಲ ಏನು ಸಾರ್ವಜನಿಕರು ಭಾಳ ಹತ್ತಿರವಾಗಿ ಇದ್ದವು ಪಶುವೈದ್ಯಕೀಯ ಇಲಾಖೆ. ಅದು ನನಗೆ ಇಲ್ಲಿತ್ತು, ಇಲ್ಲಿ ಕೆಲಸ ಇರೋಕ್ಕೆ ಭಾಳ ಅನುಕೂಲ ಆಗ್ತಾ ಇದೆ. ಏಕೆಂದರೆ ನಾನು ಪಶುವೈದ್ಯಕೀಯ ವಿದ್ಯಾಸಂಸ್ಥೆಗಳು ಎಲ್ಲ ಪಶುವೈದ್ಯಕೀಯ ಸಂಸ್ಥೆಗಳು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ನೀಡಬೇಕು. ಅವರ ಮನೆ ಮನೆ ಬಾಗಿಲಿಗೆ ನಾವು ಸೇವೆಯನ್ನು ನೀಡಿರ್ತೇವೆ. ಪ್ರತಿಯೊಬ್ಬ ರೈತನು ಯಾರು ಜಾನುವಾರು, ಏಕೆಂದರೆ ಪ್ರತಿಯೊಬ್ಬ ರೈತ ಅವನು ಉಪಕಸವಾಗಿ ಜಾನುವಾರು ಸಾಕಾಣಿಕೆ ಮಾಡ್ತದೆ. ಒಂದಲ್ಲ ಒಂದು ಅದ ರೀತಿಯಿಂದ ನಮಗೆ ಅವರು ಕಾಂಟ್ಯಾಕ್ಟ್ ಇದ್ದೇ ಇರ್ತೈತಿ. ಅವರನ್ನು ನಾವು ಆಗಿಂದಾಗಿ ಭೇಟಿಯಾಗೋ ಒಂದು ಇದಿರುತ್ತೆ, ಅವ್ರ ಜೊತೆಗೆ ಮುಕ್ತವಾಗಿ ಚರ್ಚೆ ಮಾಡ್ತೀವಿ. ಆ ಒಂದು ಇದು ಸೇವೆ ನನಗೆ ಇಲ್ಲಿ ಕಾರ್ಯನಿರ್ವಹಣಕಾರಿಕೆಯಾಗಿ ಕೆಲಸ ನಿರ್ವಹಕ್ಕೆ ತುಂಬಾ ಉಪಯುಕ್ತ ಆಗ್ತಾ ಇದೆ. ಒಳ್ಳೆಯದು, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಶಿವಮೊಗ್ಗ ತಾಲೂಕು ಪಂಚಾಯತ್ನ ಕಾರ್ಯಚಟುವಟಿಕೆಗಳು ಈ ಕುರಿತು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಎಸ್ ಕಲ್ಲಪ್ಪ ಅವರೊಡನೆ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಎಂಎ ಸುದರ್ಶನ. ಕೃಷಿ ರಂಗ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಇವರ ಆತ್ಮೀಯ ಕೇಳಿದರೆ ಈ ಸಂಜೆ 6:05 ಚಿತ್ರಗೀತೆ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಚಿತ್ರಗೀತೆಗಳು, 7:00 ಸಂಜೆ ಸವಾರಿ ಕಾರ್ಯಕ್ರಮ. 7:45 ವಿಧಾನಮಂಡಲದಲ್ಲಿ ಇಂದು ರಾತ್ರಿ 9:05 ಉರ್ದು ಕಾರ್ಯಕ್ರಮ, 9:30 ಅಮೃತ ಸ್ವಾತಂತ್ರ್ಯ ವಿಶೇಷ ಕಾರ್ಯಕ್ರಮ ಸರಣಿ. ಇದರಲ್ಲಿ ರೂಪಕ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಮತ್ತು ಇಂಡಿಯನ್ ನ್ಯಾಷನಲ್ ಆರ್ಮಿ, ರಚನೆ ಡಾಕ್ಟರ್ ರೋಹಿತಾಕ್ಷರ್ ಶಿರ್ಲಾಲು, ನಿರ್ಮಾಣ ಡಾಕ್ಟರ್ ಸದಾನಂದ ಪಿರ್ಲಾ. ರಾತ್ರಿ 10:05 ನಾಟಕ ಒಪ್ಪು, ರಚನೆ ಕೆ ಮಹಲಿಂಗ, ನಿರ್ಮಾಣ ಎಸ್ಎಸ್ ಹಿರೇಮಠ್. ರಾತ್ರಿ 10:30 ಪಾರ್ಲಿಮೆಂಟ್ ಪ್ರಶ್ನೋತ್ತರ ಕಲಾಪಗಳು. ಇನ್ನು ನಾಳೆ ಬೆಳಿಗ್ಗೆ 6:05 ಚಿಂತನ, 6:20 ಶುಭೋದಯ ನಮ್ಮ ಕರ್ನಾಟಕ, 6:40 ಭಾವಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, 7:50 ಚಿತ್ರಗೀತೆಗಳು, 9:05 ಪ್ರಾಯೋಜಿತ ಕಾರ್ಯಕ್ರಮ ಹಕ್ಕಿನ ಹಂಬಲ, 9:20 ಚಿತ್ರಗೀತೆಗಳು, 9:30 ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ, 9:40 ಭಾವಗೀತೆಗಳು, 10:05 ಆಕಾಶಗಂಗಾ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 11:00 ಭಾವಗೀತೆಗಳು, 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು, 11:45 ಚಿತ್ರದುರ್ಗದ ಜಿ ರಾಜೇಂದ್ರ ನಗರದ ನರಸಮ್ಮ ಮತ್ತು ಸಂಗಡಿಗರಿಂದ ಆರತಿ ಪದಗಳು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಋತುಮಾನ ಸಮಯದಲ್ಲಿ ಮಹಿಳೆಯರು ವಹಿಸಬೇಕಾದ ಜಾಗೃತಿ, ಈ ಕುರಿತು ಡಾಕ್ಟರ್ ಮೇಘಶ್ರೀ ಹೆಗಡೆ ಅವರೊಡನೆ ಸಂದರ್ಶನ. ನಂತರ ನೈಸರ್ಗಿಕ ಸೌಂದರ್ಯ ಸಾಧನಗಳು, ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶಾಂತಲಾ ಪ್ರಿಯದರ್ಶಿನಿ. ಇನ್ನು 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಥಮ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಎಸ್ಎಂ ಕಗ್ಗಲ್ಗೌಡರ್ ಅವರೊಡನೆ ಸಂದರ್ಶನ. 1:00 ಪ್ರಗತಿ ಪಥ, ಸ್ವಚ್ಛ ಭಾರತ್ ಅಭಿಯಾನ ಕುರಿತು ಕಾರ್ಯಕ್ರಮ, 1:20 ಸವಿನೆನಪು ಕಾರ್ಯಕ್ರಮ, 2:30 ಬಾಂಧನೆ. ಇನ್ನು 5:30 ಕೃಷಿ ರಂಗ ಕಿಸಾನ್ ಓಣಿಯಲ್ಲಿ ಅಯೋಡಿನ್ ಕೊರತೆಯಿಂದಾಗುವ ನ್ಯೂನತೆಗಳ ಬಗ್ಗೆ ಶಿವಮೊಗ್ಗ ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಕಣ್ಗಾವಲು ಘಟಕದ ಜಿಲ್ಲಾ